ಸಾಕ್ಷಿಣ ಪುರತೋ ಭಾವಿ ಲಿಂಗಂ ಜೀವ ಎಲ್ಲಿಂದ ಬಂದವನು ಈ ದೃಕ್ ಮತ್ತು ಏನು ಪ್ರತಿಬಿಂಬ ಅದ ಇವು ಎರಡರ ಮಧ್ಯದಲ್ಲಿಯ ತಾದಾತ್ಮ್ಯ ಈ ತಾದಾತ್ಮ್ಯದಿಂದ ಉತ್ಪತ್ತಿ ಆಗ್ತಾನೆ ಜೀವ ಈ ಜೀವ ಸ್ಥೂಲ ಶರೀರವನ್ನು ಹೊಂದುವ ಪೂರ್ವದಲ್ಲಿ ಸೂಕ್ಷ್ಮ ಶರೀರದ ಅಭಿಮಾನ ಹೊಂದಿದ್ದರಿಂದಾಗಿ ಇವನು ಜೀವಾತ್ಮ ಅಂತ ಗೊತ್ತ ವ್ಯವಹಾರದಲ್ಲಿ ತೊಡಗಿರುವಂತಹ ಲಿಂಗ ದೇಹ ಸಹಿತವಾದ ಏನು ಜೀವ ಇದ್ದಾನೋ ಇವನು ಜೀವಾತ್ಮ ಅನ್ಸ್ಕೊಂಡಿದ್ದ ಇವನೇ ವ್ಯವಹಾರ ಮಾಡೋದು ಈ ಜೀವಾತ್ಮ ವಾಸ್ತವಿಕವಾಗಿ ಜಡ ಜೀವಾತ್ಮ ಇವನು ವಾಸ್ತವಿಕವಾಗಿ ಜಡ ಯಾಕೆ ಜಡ ಹೇಳಿ ಈ ತಾದಾತ್ಮ್ಯ ಇದೆ ಅಲ್ಲ ಇದು ಬರೀ ತೋರಿಕೆಯ ತಾದಾತ್ಮ್ಯ ಇದು ರಿಯಾಲಿಟಿ ಇಲ್ಲ ಇದು ಸಕ್ಕರೆ ಹಾಲಿನಲ್ಲಿ ಕೂಡ್ಕೊಂಡಂತೆ ಅಲ್ಲ ಇದು ಉಪ್ಪು ನೀರುಗಳ ಸಂಯೋಗ ಅಲ್ಲ ಇದು ತಾದಾತ್ಮ್ಯ ಇದು ಬರೀ ತೋರಿಕೆಯ ತಾದಾತ್ಮ್ಯ ಆದ್ರೆ ಜಲ ಇದಕ್ಕೆ ತನ್ನದೇ ಆದ ಸ್ವತಂತ್ರ ಅಸ್ತಿತ್ವ ಇಲ್ಲ ಈ ಜಡವು ಈಗ ಚೇತನ ಅಂದು ಅನಿಸಿದೆ ಮತ್ತು ಇದರ ಜಡತ್ವ ಎಲ್ಲೋಯ್ತು ಸಾಕ್ಷಿ ಚೈತನ್ಯದಿಂದಾಗಿ ದೃಕ್ ಸಾಕ್ಷಿ ಚೈತನ್ಯದಿಂದಾಗಿ ಇದರ ಆಶ್ರಯದಲ್ಲಿ ಇದು ತೋರುತ್ತದೆ ಜಡ ಅದು ಚೈತನ್ಯವಾಗಿ ತೋರುತ್ತದೆ ಜಡ ಇದ್ದರೂ ಚೈತನ್ಯವಾಗಿ ತೋರುತ್ತದೆ ಹಾಗಾದ್ರೆ ಇದರ ಸಾಕ್ಷಿ ಚೈತನ್ಯತ್ವ ಇದಕ್ಕೆ ಹೋಗಿದ್ದಾದ್ರೆ ಇದರ ಜಡತ್ವ ಎಲ್ಲೋಯ್ತು ಸಾಕ್ಷಿ ಮೇಲೆ ಅದು ಅದನ್ನು ಹೀಗೆ ಹೇಳ್ತಾರೆ ಶ್ಲೋಕದ ಅದನ್ನು ನೋಡ್ಕೊಳ್ಳಿ ಅಸ್ಯ ಜೀವತ್ವ ಮಾರೋಪಾತ ಸಾಕ್ಷಿಣ್ಯತ್ವ ಭಾಸತೆ ಆವೃತೌ ದ್ವಿನಷ್ಟಾಯಾಂ ಭಾತೆ ಪಯಾತಿ ತತ್ ಅಪಯಾತಿ ಭಾತೆ ಅಪಯಾತಿ ಕರೆಕ್ಟ್ ಅದು ಜಡತ್ವ ಅನ್ನೋ ಶಬ್ದವನ್ನ ಲಿಮಿಟೇಷನ್ಸ್ ಅನ್ನುವ ಅರ್ಥದಲ್ಲಿ ನಾವು ಇಂಟರ್ಪ್ರೆಟ್ ಮಾಡಬೇಕು ಯಾವುದನ್ನ ಜಡ ಅಂತ ಕರಿತೀರಿ ವ್ಯಾಖ್ಯಾನಿಸಬೇಕಾಗ್ತದೆ ವ್ಯಾಖ್ಯಾನಿಸಲಿಕ್ಕೆ ವ್ಯಾಖ್ಯಾನಿಸಲಿಕ್ಕೆ ಜೀವತ್ವದ ಜಡತ್ವ ಸಾಕ್ಷಿಗೆ ಬಂದಿರುವುದನ್ನ ಸಿದ್ಧ ಮಾಡುವಂತೆ ವ್ಯಾಖ್ಯಾನ ಇರಬೇಕು. ಜೀವತ್ವದ ಏಕೆಂದರೆ ಸಾಕ್ಷಿಯ ಚೈತನ್ಯವು ಜೀವನಲ್ಲಿ ಆರೋಪವಾಗಿ ಅವನ ಚೈತನ್ಯದ ಹಾಗೆ ಕಾಣ್ತಾ ಇದ್ದರೆ ಆ ಜೀವನ ಜಡತ್ವವು ಸಾಕ್ಷಿಯಲ್ಲಿ ಆರೋಪಿತವಾಗಿ ಸಾಕ್ಷಿ ಜಡವಾಗಿ ತೋರ್ತಾ ಇದೆ ಅನ್ನೋ ಸಿದ್ಧಾಗಿದೆ. ಸೂಕ್ಷ್ಮ ಸ್ಥೂಲ ಶರೀರದಿಂದ ಸಹಿತವಾದ ಜೀವಾತ್ಮ ಸ್ವಭಾವದಿಂದ ಜಡವಾಗಿದ್ದರೂ ಕೂಡ ಸಾಕ್ಷಿಯ ಚೇತನದ ಸಾಮೀಪ್ಯದಲ್ಲಿ ಅದೇನಾಗಿದೆ ಈಗ, ಅದು ಜಡ ಅಲ್ಲ, ಅದು ಚೇತನವಾಗಿದೆ. ಹೌದಾ? ಈಗ ಈ ಯಾವ ಸ್ಥೂಲ ಸೂಕ್ಷ್ಮ ಶರೀರ ಅಭಿಮಾನಿ ಜೀವ ಇದ್ದಾನೋ ಅವನ ಒರಿಜಿನಾಲಿಟಿ ಜಡ, ಇದರ ಚೇತನತ ಅಲ್ಲಿ ಬಂದದ್ದಾದ್ರೆ ಅದರ ಜಡತ್ವ ಈ ಸಾಕ್ಷಿಗೆ ಬಂದಿದೆ ಅಂತ ಸಿದ್ಧ ಆಗಬೇಕು. ಆವಾಗ ಮ್ಯೂಚುವಲಿ ಅಧ್ಯಾರೋಪಿತವಾಗಿವೆ ಅಂತ ಅರ್ಥ. ಅದಕ್ಕೆ ಕ್ಲಾರಿಟಿ ಅವ್ರು ಕೊಟ್ಟಿಲ್ಲ. ಆದ ಕಾರಣ ನಾವು ಯಾವುದನ್ನ ಜಡ ಅಂತ ಕರಿತೇವಿ? ಒಂದು ಅದು ಇನ್ನೊಂದನ್ನು ಅವಲಂಬಿಸಿ ಚೇತನವಾಗಿರ್ತದೆ. ಮ್ಯಾಗ್ನೆಟ್ ಅನ್ನು ಇಟ್ಟಾಗ ಸೂಜಿಯು ಚೇತನವಾಗಿಬಿಡ್ತದೆ. ಸೂಜಿಯ ಸಹಜತೆ ಏನು? ಜಡ. ಆದರೆ ಆ ಮ್ಯಾಗ್ನೆಟ್ನಿಂದಾಗಿ, ಆ ಚುಂಬಕದಿಂದಾಗಿ ಈಗ ಸೂಜಿ ಏನಾಗ್ತದೆ? ಚೇತನವಾಗಿರುತ್ತದೆ. ಹಾಗೆ ಒಂದನ್ನ ಅವಲಂಬಿಸಿಕೊಂಡು ಚೇತನವಾಗಿದ್ದೆ ಆದರೆ ಅದು ಸ್ವರೂಪದಿಂದ ಜಡವೇ ಅಂತ ಸಿದ್ಧವಾಗ್ತದೆ. ಸಾಕ್ಷಿ ಚೈತನ್ಯವು ಏನನ್ನು ಅವಲಂಬಿಸಿಕೊಂಡು ಚೇತನವಾಗಿಲ್ಲ, ಸಹಜವಾದ ಚೈತನ್ಯ. ಆದರೆ ಈ ಜೀವತ್ವನಿಗೆ ತಾನೇ ಚೈತನ್ಯವಾಗಿದ್ದರಿಂದಾಗಿ ಸಾಕ್ಷಿಯ ಚೇತನತಾದ ಅರಿವೇ ಇಲ್ಲ. ಸಾಕ್ಷಿಯ ಚೇತನತಾದ ಹಾವನ್ನ ಕತ್ತರಿಸಿಕೊಂಡವನಿಗೆ ಹೇಗೆ ಹಗ್ಗದ ಅರಿವೇ ಇಲ್ಲವೋ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯನ್ನು ಕಂಡವನಿಗೆ ಕಪ್ಪೆ ಚಿಪ್ಪಿನ ಅರಿವೇ ಇಲ್ಲವೋ, ಮೋಟು ಮರದಲ್ಲಿ ಕಳ್ಳನನ್ನು ಕಂಡವನಿಗೆ ಮೋಟು ಮರದ ಅರಿವೇ ಇಲ್ಲವೋ, ಹಾಗೆ ಈ ಜೀವಾತ್ಮನಿಗೆ ಸಾಕ್ಷಿ ಅರಿವೇ ಇಲ್ಲ. ಆದ್ರೂ ಸಾಕ್ಷಿ ಜಡವಾಗಿಬಿಟ್ಟಿದೆ. ಸ್ವತಃ ಚೇತನವಾಗಿದ್ದರೂ ಸಾಕ್ಷಿ ಏನಾಗಿದೆ? ಜಡ. ಈಗ ನಾನು ಚೇತನ ಆಗಿಬಿಟ್ಟಿದ್ದೇನಲ್ಲೋ, ಈ ಪ್ರಕಾರ ಸಾಕ್ಷಿಣಿ ಅವಭಾಸತೆ ಅಸ್ಯ ಜೀವತ್ವಂ ಆರೋಪಾತ್, ಈ ಜೀವತ್ವನ ಆರೋಪದಿಂದಾಗಿ ಸಾಕ್ಷಿಣಿ ಅಪಿ ಅವಭಾಸತೆ, ಜಡತ್ವವು ಸಾಕ್ಷಿಯಲ್ಲಿ ಕಂಡುಬರುತ್ತದೆ. ಇವೆರಡಕ್ಕೂ ಕಾರಣ ಏನು? ಜೀವತ್ವನಿಗೆ ಜೀವತ್ವನಿಗೆ ಚೇತನತ್ವವು ಹೇಗೆ ಬಂತೋ, ಸಾಕ್ಷಿಗೆ ಜಡತ್ವ ಹೇಗೆ ಬಂತೋ, ಇವು ಎರಡೂ ಹಾಗೆ ಬರಲಿಕ್ಕೆ ಕಾರಣ ಏನು? ಇದಕ್ಕೆ ಮುಂದಿನ ವಾಕ್ಯ ಕೊಟ್ಟಿದ್ದಾರೆ ನೋಡಿ, ಆವೃತೋತಿ ವಿನಷ್ಟಾಯ, ಇವು ಎರಡ ಎರಡನ್ನು ಮುಚ್ಚಿ ಹಾಕಿದಂತ ಒಂದು ಆವರಣ ಇದೆ ಅಲ್ವೋ, ಆ ಆವರಣದಿಂದಾಗಿ ಹೀಗೆ ಒಂದಕ್ಕೊಂದು ಕಲಕು ಮೆಲುಕಾಗಿವೆ. ಈ ಒಂದಕ್ಕೊಂದು ಆರೋಪಿತ ಏಕಾಗಿವೆ ಅಂದ್ರೆ ಆವರಣ. ನಾವು ಅಭ್ಯಾಸ ಮಾಡಿದೀವಲ್ವೋ, ಮಾಯೆಗೆ ಎರಡು ಶಕ್ತಿಗಳು, ಒಂದು ಆವರಣ ಇನ್ನೊಂದು ವಿಕ್ಷೇಪ. ವಿಕ್ಷೇಪದ ವಿವರಣೆ ಸಾಕಷ್ಟು ಕೊಟ್ಟಿದ್ದಾರೆ. ಜೀವತ್ವದಿಂದ ಹೇಳ್ಕೊಂಡು ಬ್ರಹ್ಮಾಂಡದವರೆಗೂ ಎಲ್ಲವೂ ಕೂಡ ಇದು ವಿಕ್ಷೇಪ. ಆವರಣ ಅಂದಾಗ ಎರಡು ಉತ್ತರ ಕೊಟ್ಟಿದ್ದಾರೆ. ಒಳಗ ದೃಕ್ ದೃಶ್ಯದ ಆವರಣ, ಒಳಗ ದೃಕ್ ದೃಶ್ಯದ ಭೇದವನ್ನು ಮುಚ್ಚಿ ಹಾಕಿಕೊಂಡಿರುವಂತಹ ಆವರಣ, ಹೊರಗಡೆ ಈಶ್ವರ ಮತ್ತು ಸೃಷ್ಟಿ. ಈಶ್ವರ ಮತ್ತು ಸೃಷ್ಟಿ ಇವು ಎರಡರ ಭೇದಗಳನ್ನು ಮುಚ್ಚಿ ಹಾಕಿಕೊಂಡು ಆವರಣ. ಆವರಣ ಏನು ಮಾಡುತ್ತದೆ? ಮುಚ್ಚೋದು ಅಂದ್ರೆ ಏನು? ಮುಚ್ಚಳಿಕೆ ಅಂದ್ರೆ ಏನು? ಮುಚ್ಚಿ ಹಾಕೋದು ಅಂದ್ರೆ ಏನು? ವಿಂಗಡಿಸಿ ನೋಡಲಾರದಂತೆ ಮಾಡೋದು. ಅದು ಬೇರೆ ಇದು ಬೇರೆ ಎನ್ನುವ ಸ್ಪಷ್ಟತೆಯನ್ನ ಹೊಂದದಂತೆ ಮಾಡೋದು ಎಂದು ಅದು ಆವರಣ. ಒಳಗಡೆ ದೃಕ್ಕೆ ಬೇರೆ ದೃಶ್ಯ ಬೇರೆ ಎಂದು ನಾವು ಗುರುತಿಸದೇ ಇದ್ದಾಗ ನಿಶ್ಚಿತ ನಾವು ಆವರಣದ ಪ್ರಭಾವಕ್ಕೆ ಒಳಗಾಗಿದ್ದೀವಿ. ದುಃಖವೇ ಬೇರೆ ನಾನೇ ಬೇರೆ ಎನ್ನುವುದನ್ನು ಗುರುತಿಸದೇ ಇದ್ದಾಗ ಇದು ನಿಶ್ಚಿತ ಏನು, ಆವರಣ ಏನ್ ಮಾಡ್ಬಿಡುತ್ತದೆ, ನಾನೇ ದುಃಖಿ ಅಂತ ತೋರಿಸ್ಬಿಡುತ್ತೆ. ದುಃಖ ಇದೊಂದು ಭಾವ, ದುಃಖ ಇದೊಂದು ಅನಿಸಿಕೆ, ದುಃಖ ಮನಸ್ಸಿನ ಒಂದು ಮುಖ. ನಾನು ದೃಕ್ ಯಾವತ್ತು ಸಾಕ್ಷಿ ಮಾತ್ರ ಹಾಗನಿಸೋದಿಲ್ಲಲ್ಲ, ನಾನೇ ದುಃಖಿ. ಯಾಕೆ? ಅದು ಆವರಣ, ಇದು ಒಳಗಿಂದು. ಆ ಒಳಗಿನ ಆ ಆವರಣ ಏನ್ ಮಾಡ್ತದೆ ನಮಗೆ ಈ ಪ್ರಕಾರವಾಗಿ ಆಯ್ತು, ಈ ಆವರಣಕ್ಕೆ ಒಳಪಟ್ಟು ಜೀವಾತ್ಮನು ಅನೇಕ ನೋವುಗಳಿಗೆ ಬಾಧೆಗಳಿಗೆ ಸುಖ ದುಃಖಗಳಿಗೆ ಒಳಪಟ್ಟಿದಾನಲ್ವೋ, ಅವುಗಳಲ್ಲಿ ಬಿಡುಗಡೆ ಯಾವಾಗ ಅವನಿಗೆ? ಅವನಿಂದ ಬಿಡುಗಡೆ ಯಾವಾಗ? ಆವರಣವನ್ನು ಕಳ್ಕೊಂಡಾಗ. ಅದಕ್ಕೆ ಎರಡನೇ ವಾಕ್ಯ ಏನಾಗ್ತದೆ, ಆವೃತವೂತು ವಿನಷ್ಟಾಯ. ಆವರಣವನ್ನು ಕಳೆದುಕೊಂಡಾಗ ಭೇದೇ ಭಾತೆ ಅಪಯಾತಿ ಚ. ಆ ಭೇದ ಏನು ಇದೆ, ಆ ಭೇದವು ಸ್ಪಷ್ಟವಾಗಿ ಭಾತೆ, ಅದು ಸ್ಪಷ್ಟವಾಗಿ ಕಾಣುತ್ತದೆ. ಆವರಣ ಇದ್ದಾಗ ಹೇಗೆ ಕಾಣಿಸ್ತದೆ? ಇದಕ್ಕೆ ಕಲಬೆರಿಕೆ ಅಂತ ಕರೆಕ್ಟ್ 7:30 ತೆಗೆದ ಆಗ ತಂದಿಲ್ಲ ನೆನಪು ಇವತ್ತು ಇಟ್ ಬಂದೀಯ. ಭೇದವನ್ನ ಕಾಣದೇ ಇದ್ದಾಗ ಆವರಣದಿಂದಾಗಿ, ಭೇದವನ್ನ ಕಾಣದೇ ಇದ್ದಾಗ ನನ್ನಲ್ಲಿ ಸುಖ ದುಃಖ ಸಂಸಾರ ಭಾವಗಳು ಪ್ರವೇಶವಾಗಿದ್ದವು. ಈಗ ಆವರಣವನ್ನು ಕಲ ಹಾಕಿಕೊಳ್ಳಿ, ಏನಾಗ್ತದೆ? ಭೇದ ಕಾಣ್ತದೋ ಏನು ಮತ್ತೆ ಭೇದ ಮುಚ್ಚಾಕಿರ್ತದೋ? ಭೇದ ಕಾಣ್ಬೇಕ್ರಿ. ಅದಕ್ಕೆ ನಾವು ಹೇಳ್ತೀವಿ ಏನು ಅಂತಂದ್ರೆ, ಭೇದಗಳಲ್ಲಿಯೇ ಅಭೇದ ಇದೆ, ಶಬ್ದಗಳಲ್ಲಿಯೇ ನಿಶಬ್ದ ಇದೆ, ರೂಪಗಳಲ್ಲಿಯೇ ಅರೂಪ ಇದೆ. ಭೇದ ಹೋಗ್ಬೇಕದು. ಭೇದ ಹೋದ್ರೆ ಜೀವಾತ್ಮ ಸಿದ್ಧ ಆಗ್ತಾನೆ. ಭೇದ ಸ್ಪಷ್ಟ ಆಗ್ಬಿಡ್ತು ಅಂತಂದ್ರೆ ನೀನು ನಾನು. ಅದಕ್ಕೆ ಹೇಳ್ತಾರೆ ಭೇದೇ ಭಾತೆ, ಭೇದವು ನಮಗೆ ಸ್ಪಷ್ಟವಾಗಬೇಕು. ನಾನೇ ಉಳಿದೆಲ್ಲ ಇದು. ಅವಾಗ ಈ ನೋವುಗಳು ಅಪಯಾತಿ, ಈ ನೋವುಗಳು ಹೊರಟು ಹೋಗುತ್ತವೆ, ತಾನಾಗೇ ಹೋಗಿಬಿಡುತ್ತದೆ. ಅದು ಸ್ವಲ್ಪ ಕಾಲವನ್ನು ಇಟ್ಕೊಳ್ಳೋದಿಲ್ಲ. ಅಲ್ಲಿಗೆ ಒಳಗಿರುವ ಆವರಣದ ಜಿಜ್ಞಾಸ ಮುಗಿತು. ಈಗ ಹೊರಗಿರುವ ಆವರಣ, ತಥಾ ಸರ್ಗ ಬ್ರಹ್ಮಣೋಶ್ಚ ಭೇದಮಾವೃತ್ಯ ತಿಷ್ಠತಿ, ಯಾ ಶಕ್ತಿ ತದ್ವಶಾತ್ ಬ್ರಹ್ಮ ವಿಕೃತತ್ವೇನ ಭಾಸತೆ. ಹೊರಗೆ ಒಂದು ಭೇದದ ನೋಡ್ರಿ, ಹೊರಗೆ ಒಂದು ಭೇದ ಇದೆ. ಏನು ಭೇದ ಅಂದ್ರೆ, ಸೃಷ್ಟಿತವಾದ ಈ ಜಗತ್ತು ಇದು ಕಾರ್ಯ, ಈ ಸೃಷ್ಟಿಗೆ ಕಾರಣ ಏನು ಅಂತಂದ್ರೆ ಬ್ರಹ್ಮ. ಸೃಷ್ಟಿ ಇದು ಕಾರ್ಯ, ಕಾರ್ಯವಾದ ಈ ಸೃಷ್ಟಿಗೆ ಕಾರಣ ಬ್ರಹ್ಮ. ಈ ಭೇದಗಳನ್ನು ಆವರಣ ಮುಚ್ಚಿ ಹಾಕಿದ್ದೇ ಆದರೆ ಅದೇ ಸರ್ಗ ಬ್ರಹ್ಮಣೋಶ್ಚ. ಸರ್ಗ ಅಂದ್ರೆ ಸೃಷ್ಟಿ, ಬ್ರಹ್ಮಣ ಅಂದ್ರೆ ಈಶ್ವರ, ಸೃಷ್ಟಿಕರ್ತ. ಈ ಭೇದವನ್ನ ಆವರಣವು ಮುಚ್ಚಿಕೊಂಡು ಇದೆ. ಆವೃತ್ಯ ತಿಷ್ಠತಿ, ಈ ಪ್ರಕಾರವಾಗಿ ಆವರಣವು ಸೃಷ್ಟಿಕರ್ತನನ್ನು ಮತ್ತು ಸೃಷ್ಟಿಯ ಭೇದವನ್ನು ಮುಚ್ಚಿ ಹಾಕಿದ್ದರಿಂದಾಗಿ ಏನಾಗಿದೆ, ಯಾವ ಶಕ್ತಿಯಿಂದಾಗಿ ಇದು ಮುಚ್ಚಲ್ಪಟ್ಟಿದೆಯೋ ತದ್ವಶಾತ್ ಆ ಶಕ್ತಿಯ ಒಳಗಾಗಿ ಸೃಷ್ಟಿಕರ್ತನು ವಿಕಾರವಾಗಿ ಕಾಣ್ತಾ ಇದ್ದಾನೆ. ಏನು ವಿಕಾರಪ್ಪ? ಸೃಷ್ಟಿಕರ್ತ ವಿಕಾರವಾಗಿ ಕಾಣಿಸ್ತಾನೆ, ಬ್ರಹ್ಮ ವಿಕಾರವಾಗಿ ಕಾಣಿಸ್ತಾನಂತೆ. ಏನ್ ವಿಕಾರ? ಅವನು ಕರ್ತೃ ಅಲ್ಲದೆ ಹೋದರೂ ಅವನು ಕರ್ಮವನ್ನು ಮಾಡಿದ, ಇದು ವಿಕಾರ ಹೌದಲ್ಲ? ಅವನು ಸೃಷ್ಟಿಯನ್ನು ಮಾಡದೆ ಹೋದರೂ ಅವನು ಸೃಷ್ಟಿಯನ್ನು ಮಾಡಿದಾನೆ ಅಂತ ಅವನ ಮೇಲೆ ಆರೋಪ ಮಾಡಿದೆಯೋ ಇಲ್ಲ? ಅವನು ಯಾವನು ಯಾವ ನಾಮರೂಪಗಳನ್ನು ಮಾಡದೆ ಹೋದರೂ ಕೂಡ ಅವನಿಗೆ ಒಂದು ನಾಮರೂಪವನ್ನು ಕೊಟ್ಟು ಇಲ್ಲ, ಇದು ವಿಕಾರ. ಇದು ಹೀಗೆ ಮುಂದೆ ಮುಂದೆ ಹೋದಂತೆ ನಿಮಗೆ ಸಹಸ್ರ ಸಹಸ್ರ ಅಪರಾಧಗಳನ್ನು ನಾವು ಮಾಡಿದ್ದು ಕಂಡು ಬರುತ್ತದೆ. ನಾಮ ರೂಪ ಆರಾಧನೆ ಅರ್ಚನೆ ಎಲ್ಲ ಸೇರಿಸ್ಕೊತ್ ಹೊಂಟು ಹಂಗೆ ಮತ್ತೆ ಭಗವದ್ಗೀತಾ ಶ್ಲೋಕ ನೆನಪಾಗ್ತದೆ. ಏನದು ಶ್ಲೋಕ? ಬುದ್ಧಿ ಭೇದಂ ನ ಜನಯೇತ್ ಅಜ್ಞಾನಿನ ಕರ್ಮ ಸಂಗಿನ. ಅಲ್ಲಿ ಇಲ್ಲಿ ಯಾರು ಅಜ್ಞಾನಿಗಳಿಲ್ಲಲ್ಲ, ಈ ಸಭೆಯಲ್ಲಿ ಅಜ್ಞಾನಿಗಳು ಯಾರಿಲ್ಲ, ಎಲ್ಲ ಜ್ಞಾನಿಗಳು ಇದ್ದರಿಂದಾಗಿ ಪ್ರಾಬ್ಲಮ್ ಇಲ್ಲ. ಸೃಷ್ಟಿಕರ್ತ ಸೃಷ್ಟಿ, ಈ ಸೃಷ್ಟಿಕರ್ತ ಸೃಷ್ಟಿ ಇವು ಎರಡು ಭೇದಗಳು. ಈ ಭೇದಗಳನ್ನ ಆವರಣವು ಮುಚ್ಚಿಕೊಂಡಿದ್ದರಿಂದಾಗಿ ಇವು ಭೇದವಾಗಿ ಅನಿಸ್ತಾ ಇಲ್ಲ. ಅದರ ಬದಲು ಸೃಷ್ಟಿಕರ್ತನಿಗೆ ವಿಕಾರಗಳನ್ನು ನಾವು ತೊಡಗಿಸಿದ್ದೇವೆ. ಮೊದಲನೇ ವಿಕಾರ ಏನು ಅಂತಂದ್ರೆ, ಅವನು ಏನನ್ನೂ ಮಾಡದೆ ಹೋದರೂ ಮಾಡದ. ಇದು ಆವರಣ, ಇದು ಹೊರಗಿನ ಆವರಣ. ಆವರಣ, ಆ ಆವರಣವನ್ನು ತೆಗೆದಾಗ ಬೆಳಗಿನ ಉಪನ್ಯಾಸಕ್ಕೆ ನಾನು ಹೇಳದಂತೆ ಇದಾನೆ ಎನ್ನುವುದು ಸ್ಪಷ್ಟವಾಗ್ತದೆ. ಒಳಗಿನ ಆವರಣ ತೆಗೆದಾಗ ಇದೇನೆ ಅನ್ನೋದು ಸ್ಪಷ್ಟವಾಗ್ತದೆ. ಮಹಾವಾಕ್ಯೋಪದೇಶದಿಂದ ಇವು ಎರಡಲ್ಲ, ಎರಡರಲ್ಲಿ ಇರುವ ತತ್ವ ಒಂದೇ ಅಂತ ಸಿದ್ಧವಾಗ್ತದೆ. ಇದಾನೆ ಅಂತ ನಮಗೆ ಸಿದ್ಧವಾದಾಗ ಅದು ತಿಳುವಳಿಕೆ, ಇದೇನೇ ಅನ್ನೋ ಸ್ಪಷ್ಟವಾದಾಗ ಅದು ತತ್ವಜ್ಞಾನ. ಈ ತಿಳುವಳಿಕೆ ಮತ್ತು ಈ ತತ್ವಜ್ಞಾನ ಇವು ಎರಡಲ್ಲ, ಇದು ಒಂದೇ ಒಂದು ಜ್ಞಪ್ತಿ ಜ್ಞಾನ. ಅನ್ನುವ ಸಾಧ್ಯತೆ ಯಾವಾಗ? ಆ ಹೊರಗಿರುವ ಆವರಣವು ಹೋದಾಗ. ಸರ್ಗ ಬ್ರಹ್ಮಣೋಶ್ಚ ಭೇದಂ ಆವೃತ್ಯ ತಿಷ್ಠತಿ, ಯಾ ಶಕ್ತಿಗೆ ಆವೃತ್ಯ ತಿಷ್ಠತಿ ತದ್ವಶಾತ್ ಬ್ರಹ್ಮ ವಿಕೃತತ್ವೇನ ಭಾಸತೆ. ಯಾವ ಶಕ್ತಿಯಿಂದಾಗಿ ಈ ಭೇದವು ಮುಚ್ಚಿ ಹಾಕಲ್ಪಟ್ಟಿದೆಯೋ ಆ ಶಕ್ತಿಯಿಂದ, ಆ ಶಕ್ತಿಗೆ, ಆ ಶಕ್ತಿಯನ್ನ ವಿಕೃತತ್ವೇನ ಭಾಸತೆ, ವಿಕಾರಗಳಿಂದ ನಾವು ನೋಡುತ್ತೇವೆ. ಅರ್ಥ ಆಯ್ತಲ್ಲ? ಅತ್ರಾಪ್ಯಾವೃತಿ ನಾಶೇನ ವಿಭಾತಿ ಬ್ರಹ್ಮ ಸರ್ಗಯೋ ಭೇದ ತಯೋರ್ ವಿಕಾರಂ ಸ್ಯಾತ್. ಸರ್ಗೇನ ಬ್ರಹ್ಮಣಿ ಕ್ವಚಿತ್ ಅತ್ರಾಪ್ಯಾವೃತ್ತಿ ನಾಶೇನ ವಿಭಾತಿ ಬ್ರಹ್ಮ ಸರ್ಗಯೋ ಭೇದ ತಯೋರ್ ವಿಕಾರಂ ಸ್ಯಾತ್. ಸರ್ಗೇನ ಬ್ರಹ್ಮಣಿ ಕ್ವಚಿತ್. ಈಗ ಬಾಹ್ಯ ಆವರಣ ಹೌದಾ, ಈ ಬಾಹ್ಯ ಆವರಣ ನಾಶೇನ ಹೌದಾ, ಅತ್ರ ಅತ್ರಾಪಿ ಆವೃತ್ತಿ ನಾಶೇನ, ಈ ಪ್ರಕಾರವಾದ ಬಾಹ್ಯ ಜಗತ್ತಿನಲ್ಲಿಯ ಈ ಆವರಣವನ್ನು ಕೂಡ ನಾಶವಾದಾಗ ಅವಾಗೇನ್ ಕಾಣಿಸ್ತದೆ? ಬ್ರಹ್ಮಸರ್ಗಯೋ ಭೇದ ವಿಭಾತಿ. ಭೇದ ಮುಚ್ಚೋಗಿತ್ತು, ಈಗೇನಾಯ್ತು? ಈಗ ಭೇದವು ಸ್ಪಷ್ಟವಾಗಿ ಕಾಣಿಸ್ತದೆ. ಓ ಓ, ಈಶ್ವರನಿಗೂ ಬ್ರಹ್ಮನಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ನಾವು ಸುಮ್ಮನೆ ಆರೋಪ ಮಾಡಿದ್ದೀವಿ, ಅದು ಬೇರೆನೇ ಇದೆ, ಇದು ಬೇರೆನೇ ಇದೆ. ಅತ್ರಾಪಿ ಆವೃತ್ತಿ ನಾಶೇನ ಬ್ರಹ್ಮಸರ್ಗಯೋಹೋ ವಿಭಾತಿ. ಬ್ರಹ್ಮಸರ್ಗಯೋಹೋ ಆವೃತ್ತಿನಾಶೇನ ವಿಭಾತಿ. ಭೇದ ಅಂದಮೇಲೆ ಈಗ ಭೇದ ಹೊರಟೋದ ಮೇಲೆ ವಿಕಾರಗಳು ಬ್ರಹ್ಮನಿಗಿವೆಯೋ ವಿಕಾರಗಳು ಜಗತ್ತಿಗಿವೆಯೋ? ತಯೋಹೋ ವಿಕಾರಂ ಸ್ಯಾತ ಸರ್ಗೇ ನ ಬ್ರಹ್ಮಣಿ ಕೊಚಿತ್. ಪ್ರಪಂಚದಲ್ಲಿ ವಿಕಾರಗಳಿವೆ, ನಾಮರೂಪಗಳಲ್ಲಿ ವಿಕಾರಗಳಿವೆ, ಆಬ್ಜೆಕ್ಟ್ಸ್ಗಳಲ್ಲಿ ವಿಕಾರಗಳಿವೆ, ಬ್ರಹ್ಮನಲ್ಲಿ ವಿಕಾರ ಇಲ್ಲ ಅನ್ನುವುದು ಸ್ಪಷ್ಟವಾಗ್ತದೆ. ಯಾವಾಗ ಸ್ಪಷ್ಟವಾಗ್ತದೆ? ಆವರಣವು ನಾಶವಾಗ್ತದೆ. ಆವರಣ ನಾಶವಾಗದೆ ಹೋದ್ರೆ ಏನಾಗ್ತದೆ? ಬ್ರಹ್ಮನಿಗೇನೆ ವಿಕಾರ. ಒಂದು ಬೇಕು ಎರಡು ಸಾಕು, ಪ್ಲಾನಿಂಗ್ ಕೈಲಾಸದಾಗ ಶುರು ಆಗ್ತದೆ. ಬೇಕಂದ ಹುಡ್ದ ಸುಬ್ರಹ್ಮಣ್ಯ, ಆದರೂ ಒಂದು ಮತ್ತೊಂದು ಬಂತು ಗಣಪತಿ ಸಾಕು. ಇದು ಇರಲಿ ಕಲಿಯುಗದಾಗ ಅಂತ ಮೂರನೇದೊಂದು ಅಯ್ಯಪ್ಪ. ಎಲ್ಲ ನೀವು ಅನ್ಕೋತಿರ್ತೀರ, ಅದಕ್ಕೆ ಸ್ವಾಮೀಜಿ ದೇವ್ರನ್ನ ನರಸಿಟ್ಕೊಂಡ್ ನೋಡ್ರಿ ಹೆಂಗ್ ಮಾಡ್ರಿ ನೋಡ್ರಿ. ಯಾವ ದೇವ್ರು ನನ್ನ ನರಸಿಟ್ಕೊಳ್ಳಂಗಿಲ್ಲ, ನಮ್ಮ ಮೇಲೆ ಬಹಳ ಪ್ರೀತಿ ದೇವ್ರಿಗೆ. ನನ್ನ ಬಗ್ಗೆ ನೀ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀಯ ಅಂತೇಳಿ ಬಹಳ ಪ್ರೀತಿ. ನೀವು ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ಚಂದದ ಇದು. ವಿಕಾರಗಳು ಸೃಷ್ಟಿಯಲ್ಲಿ ಇರಬಹುದೇ ವಿನಃ ಬ್ರಹ್ಮನಲ್ಲಿ ಇರುವ ಸಾಧ್ಯತೆನೇ ಇಲ್ಲ. ಅದು ಬ್ರಹ್ಮನಿಗೆ ವಿಕಾರವನ್ನು ತಿಳ್ಕೊಂಡಿದ್ವಿ. ಅವನಿಗೆ ಮದುವೆ ಆಗ್ತದೆ, ಅವನ ಕಂಟಿ ಹೋಗ್ತಾನೆ, ಅವನ ಬಂಗಡೆ ಕಟ್ತಾನೆ, ಅವನು ಅಲಂಕಾರ ಮಾಡ್ಕೊತಾನೆ, ಆವರಣ ಇವೆಲ್ಲ ಅನ್ಕೊಂಡಿದ್ವಿ ನಾವು. ಅದು ಆವರಣ ಮುಚ್ಚಿದ್ದರಿಂದಾಗಿ ಗೊತ್ತಾಯ್ತಲ್ಲ. ಎಷ್ಟು 14 ಪುರಾಣನೇನೋ ಬರೆದಿದ್ದರು, 18 ಪುರಾಣ. ಆ 18 ಪುರಾಣ ಅವು ಏನ್ ಮಾಡ್ತಾವ ಅಂದ್ರೆ ನೀರು ಗೊಬ್ಬರ ಹಾಕ್ತಾವೆ ಯಾವುದಕ್ಕೆ? ಈ ಆವರಣಕ್ಕೆ. ವಾಟರ್ ಮೆನ್ಯೂರ್ ಎಲ್ಲ ಕೊಟ್ಟು ಆರೈಕೆ ಮಾಡಿ ಮಾಡಿ ಮಾಡಿ ಗಟ್ಟಿ ಮಾಡಿಬಿಡ್ತಾವೆ. ಏನ್ ಗಟ್ಟಿ? ವಿಕಾರಗಳು ನಿನಗೆ ಇವೆ, ಹೇ ಈಶ್ವರ ನಿನ್ನ ವಿಕಾರಗಳಿವೆ. ಇದೇ ಇದೇ ಸ್ಥಾನ ಏನಾಯ್ತ್ರಿ, ಲಕ್ಷ್ಮೀ ನಾರಾಯಣ ಇಬ್ರು ಕೋಪಾವಿಷ್ಟರಾಗಿ ಜಗಳಾಡಿದ್ರು. ಎಷ್ಟು ಜಗಳ ವಿಕೋಪಕ್ಕೆ ಹೋಯ್ತು ಅಂತಂದ್ರೆ ಆಲ್ಮೋಸ್ಟ್ ಡೈವರ್ಸಿಗೆ ಹೋಗಿತ್ರಿ. ಆವಾಗ ನಿಂತ್ಕೊಂಡು ಅಯ್ಯೋ ಪಾಪ, ಅಯ್ಯೋ ಪಾಪ ಮತ್ತೆ ಹೇಳ್ತಾನೆ ಇದೇ ಸ್ಥಾನ. ಏನಪ್ಪ ಇದು ಸ್ಥಾನ? ತಾಂಬೂಲವನ್ನು ಕೊಟ್ಟು ಸಮಾಧಾನ ಮಾಡಿ ಕೂಡಿಸಿದಾಗ ನಾರಾಯಣನು ಶಾಂತ ಸಂಪನ್ನನಾಗಿ ಲಕ್ಷ್ಮಿಯನ್ನು ಆಶೀರ್ವದಿಸಿದ್ದಾರೆ. ಹೆಂಗ್ರಿ ಸಾಧ್ಯ ಆಯ್ತು ಹಂಗಿದ್ದರು ನಾರದ ಹಾಕಿದ್ರೆ ಮೆನ್ಯೂರ್? ಆ ಪುರಾಣಗಳು ಏನ್ ಮಾಡ್ತವೆ, ಈ ಪ್ರಕಾರವಾದಂತಹ ಸೃಷ್ಟಿಕರ್ತನನ್ನ ವಿಕಾರಕ್ಕೆ ಒಳಪಟ್ಟು ತಿಳಿಸ್ತಾವೆ. ತಿಳಿದವರು ಕೇಳ್ತಾರೆ ಇದ್ರೊಳಗೆ ಏನು ಅರ್ಥ ಇಲ್ಲ ಅಂತ ಕೇಳ್ತಾರೆ. ತಿಳಿದೇ ಇದ್ದವರು ಇದಕ್ಕೆ ಇರೋದೆಲ್ಲ ಅರ್ಥ, ಆ ಬ್ರಹ್ಮ ಸಚ್ಚಿದಾನನಿಗೆ ಏನು ಅರ್ಥ ಇಲ್ಲ, ಮತ್ತೆ ಮತ್ತೊಂದು ವಿಕಾರ ಕೊಡ್ಬೇಕಲ್ಲ ಅವನಿಗೆ. ಬ್ರಹ್ಮನಿಗೆ ಇನ್ನೊಂದು ವಿಕಾರ ಏನು? ಬ್ರಹ್ಮನಿಗೆ ಏನು ಅರ್ಥನೇ ಇಲ್ಲ ಅನ್ನೋದು ಬ್ರಹ್ಮನಿಗೆ ಕೊಟ್ಟ ವಿಕಾರ. ವಿದ್ಯಾರಣ್ಯ ಇವರು ಇವರು ತುಂಬಾ ತುಂಬಾ ಧೈರ್ಯವಂತ, ಪಂಚದಶಿಯೊಳಗೆ ಅವರು ಮಾತಾಡಿದ ಕೆಲವು ಮಾತುಗಳನ್ನು ನೋಡ್ಬೇಕು. ಅಗದಿ ಅನುಭವಯುಕ್ತವಾದ ಪಟ್ಟ ಹಿಂಗ್ ಹಾಕಿದ್ರೆ ಹಸಿ ಗೋಡ್ಯಾಗ ಕೈ ಮೂಡ್ದಂಗ ಬರಬ್ಬರ. ಅಷ್ಟು ಮಹಾಪಾಂಡಿತ್ಯ. ಐ ಆಮ್ ಎ ಗ್ರೇಟ್ ಅಡ್ಮೈರ್ ಆಫ್ ವಿದ್ಯಾರಣ್ಯ, ಗೊತ್ತಿರ್ಬೇಕು ನಿಮಗೆ. ಐ ಜಸ್ಟ್ ನೆಕ್ಸ್ಟ್ ಶಂಕರ, ಐ ಲೈಕ್ ಹಿಮ್. ನೆಕ್ಸ್ಟ್ ಹಿಮ್ ಇಸ್ ಓನ್ಲಿ ಮೈ ಸ್ವಾಮಿ. ಎಷ್ಟು ಚಂದಾದಂತ ಒಂದು ವಾಕ್ಯ ಹೇಗೆ ಬರ್ತದೆ, ಅಸ್ತಿ ಭಾತಿ ಪ್ರಿಯಂ ರೂಪಂ, ಅಸ್ತಿ ಭಾತಿ ಪ್ರಿಯಂ ರೂಪಂ, ನಾಮ ಚೇತ್ಯಂಶ ಪಂಚಕಂ, ನಾಮ ಚೇತ್ಯಂಶ ಪಂಚಕಂ, ಆದ್ಯತ್ರಯಂ ಬ್ರಹ್ಮ ರೂಪಂ, ಆದ್ಯತ್ರಯಂ ಬ್ರಹ್ಮ ರೂಪಂ, ಜಗದ್ ರೂಪಂ ತತೋ ದ್ವಯಂ, ಜಗದ್ ರೂಪಂ ತತೋ ದ್ವಯಂ, ಅಸ್ತಿ ಭಾತಿ ಪ್ರಿಯಂ ರೂಪಂ, ಅಸ್ತಿ ಭಾತಿ ಪ್ರಿಯಂ ರೂಪಂ, ನಾಮ ಇತ್ಯಂಶ ಪಂಚಕಂ, ನಾಮ ಚೇತ್ಯಂಶ ಪಂಚಕಂ, ನಾಮ ಚೇತ್ಯಂಶ ಪಂಚಕಂ, ಆದ್ಯತ್ರಯಂ ಬ್ರಹ್ಮ ರೂಪಂ, ಆದ್ಯತ್ರಯಂ ಬ್ರಹ್ಮ ರೂಪಂ, ಜಗದ್ ರೂಪಂ ತತೋ ದ್ವಯಂ, ಜಗದ್ ರೂಪಂ ತತೋ ದ್ವಯಂ. ಇದೊಂದು ಶ್ಲೋಕ ಸಾಕಷ್ಟು ವಿವರಣೆಯನ್ನು ಕೊಡಬೇಕಾಗ್ತದೆ, ಪೀಠಿಕೆ ಕೊಡಬೇಕಾಗ್ತದೆ.